নিউজ অন এয়ার প্রোগ্রাম বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন। अथ मराठी भाषा न्यूज ऑन AIR ऐप मध्ये उपलब्ध आहे। माझा तुमचा जुळता तारा, मधुर सुरांचा बरसती धारा। आहा सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं। हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप। ರಾಗ್ರಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಕೃಷಿಕ ಬಾಂಧವರೇ, ಈಗ ಕೇಳಿ ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಸಮಗ್ರ ನಿರ್ವಹಣಾ ಕ್ರಮಗಳು. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಡಾ ಎಸ್ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಒಂದು ಸಮಗ್ರ ನಿರ್ವಹಣೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಸ್ ವಂಕರಪ್ಪ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ಬೇಸಿಗೆ ಬಂತು ಅಂತಂದ್ರೆ ಅಡಿಕೆ ಒಂದು ಬೆಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗ ಅಡಿಕೆ ಬೆಳೆಯನ್ನ ಬೇಸಿಗೆ ಕಾಲದಲ್ಲಿ ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಬಹುದು ಸರ್? ಮೂಲತಃವಾಗಿ ಹೇಳ್ಬೇಕು ಅಂದ್ರೆ ಅಡಿಕೆ ಬೆಳೆ ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ವು. ಅಡಿಕೆ ಬೆಳೆ ಬೆಳಿಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, 1000 millimeter ಹೆಚ್ಚಿಗೆ ಮಳೆ ಬರೋ ಪ್ರದೇಶದ ಬೆಳೆಯೋದು. ಅಂತ ಪ್ರದೇಶದಲ್ಲಿ ಅಡಿಕೆ ಬೆಳೆ ಸೂಕ್ತವಾಗಿರ್ತದೆ. ಆದ್ರೆ ಕಾಲಾನಂತರ ಕಾಲಘಟ್ಟದಲ್ಲಿ ನಾವೇನ್ ಮಾಡುದು, ನಮ್ಮ ಬಯಲು ಪ್ರದೇಶಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಪರಿಚಯ ಮಾಡ್ಕೊಂಡು ಆ ನಂತರ ಇದು ಆ ಅಡಿಕೆ ಬೆಳೆನೂ ಕೂಡ ನಮ್ಮಲ್ಲಿ ಚೆನ್ನಾಗಿ ಹೊಂದ್ಕೊಳ್ತಾ ಬಂತು. ಸೊ ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂತ ಏನು 500-600 millimeter ಮಳೆಯಲ್ಲೂ ಕೂಡ ನಾವು ಅದನ್ನ ಅಡಿಕೆ ಬೆಳೆಗೆ ಬೆಳೆಸ್ಕೊಳ್ತಾ ಬಂದ್ವಿ. ಸೊ ಪ್ರಾರಂಭಿಕ ಹಂತದಲ್ಲಿ ಕೆಲವು ರೈತರು ಮಾತ್ರ ಅಡಿಕೆ ಬೆಳೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ ಅಡಿಕೆ ಬೆಳೆ ಎಲ್ಲಾ ಬೆಳೆಯನ್ನು ಮೀರಿ ನಿಲ್ಲೋ ಲೆವೆಲ್ಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಕಾರಣದಲ್ಲಿ ನಾವು ಅಡಿಕೆ ಬೆಳೆ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡುವಂತ ಪರಿಸ್ಥಿತಿ ಬಂದಿದೆ. ಆಮೇಲೆ ಮುಖ್ಯವಾಗಿ ಇವತ್ತು ಅಡಿಕೆ ಬೆಳೆಗೆ ಸಮಸ್ಯೆಗೆ ಮುಖ್ಯವಾದವು ವಾತಾವರಣ ಬದಲಾವಣೆ ಆಗಿದೆ. ಹಾಗಾಗಿ ನಾವು ಇವತ್ತು ಯಾಕೆ ಇವತ್ತಿನ ಚರ್ಚೆ ಇಟ್ಟಿದೀವಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಅಡಿಕೆ ಬೆಳೆ ಹೆಂಗ್ ನಿರ್ವಹಣೆ ಮಾಡಬೇಕು. ಈಗ ನಾವು ರೈತ ಬಾಂಧವನ್ನ ಪ್ರತಿ ಬಾರಿ ನಾವು ಪಾಠ ಮಾಡ್ಬೇಕಾದ್ರೆ ನಾವು ತಿಳಿಸ್ತಾ ಇರ್ತೀವಿ ಏನಂತ, ರೈತ ಬಾಂಧವರೇ ಅಡಿಕೆ ಬೆಳೆಯನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ನಾವಿವತ್ತು ಅಡಿಕೆ ಬೆಳೆ ಜೊತೆಗೆ ಇತರೆ ಬೆಳೆಗಳನ್ನ ಬೆಳೆದ್ಬಿಟ್ಟು ವಾತಾವರಣವನ್ನ ಬದಲಾವಣೆಯನ್ನ ನಾವು ಕಂಡ್ಕೋಬೇಕು. ನಾವು ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಡಿಕೆ ಬೆಳೆ ನಮ್ಮಲ್ಲಿ ಇಲ್ಲಿವರೆಗೂ ಚೆನ್ನಾಗಿ ಹೊಂದ್ಕೊಂಡಿತ್ತು. ಆದ್ರೆ ಕಳೆದ ವರ್ಷದಿಂದ ಏನಾಗಿದೆ ಅಂದ್ರೆ 50%-ಕ್ಕಿಂತ ಹೆಚ್ಚು ಇಳುವರಿ ಕುಂಠಿತ ಆಗಿದೆ. ಇವತ್ತು ಬೆಳಗ್ಗೆ ರೈತರು ಬಂದಿದ್ರು, ಇದೀವ್ರ ತಾಲೂಕಿನ ರೈತರು, ಅವ್ರು ಹೇಳಿದ್ರು, ಸಾರ್ ಕಳೆದ ನಾನು ಹಿಂದೆ ಎಲ್ಲ ನನಗೆ 50-60 lakh ಆದಾಯ ಪಡ್ಕೊಂತಿದ್ದೆ, ಕಳೆದ ವರ್ಷದಿಂದ ನನಗೆ ಬರೀ 17 lakh ಬಂತು. ಸೊ ಅಂದ್ರೆ ಯೋಚನೆ ಮಾಡಿ ಯಾವ ಸ್ಥಿತಿ ನಾವು ಬಂದ್ಬಿಡ್ತೀವಿ. ಕಾರಣ ನಾನು ರೈತ ಬಂದ ಕೇಳ್ಕೊಳ್ಳೋಷ್ಟೇ, ಅಡಿಕೆ ಬೆಳೆ ಸೂಕ್ತವಾದ ಅದು ಮಲೆನಾಡಿನ ಬೆಳೆ.

ಅಲ್ವಾ? ಅದೇ ರೀತಿ ಪೋಷಕಾಂಶಗಳು ತೊಳ್ಕೊಂಡು ಹೋಗ್ತವೆ. ಈಗ ನಾವು ಪೋಷಕಾಂಶ ಹಾಕಿರ್ತೀವಿ, ಈಗ ಡಿ ಎ ಪಿ ಹಾಕಿರ್ತಾರೆ, ಪೊಟ್ಯಾಶ್ ಹಾಕಿರ್ತಾರೆ, ಪೋಷಕಾಂಶ ಬೇರಿನ ಹಾಕಿದಾಗ ಮಣ್ಣಿನಲ್ಲಿ ಮೇಲ್ಗಡೆ ಇರುತ್ತೆ, ಮೇಲ್ಭಾಗದಲ್ಲಿ ಮೇಲಿನ ಪದರದಲ್ಲಿ ಇರುತ್ತೆ. ಹೆಚ್ಚಾಗಿ ನೀರು ಬಿಟ್ಟಾಗ ಆ ಮಣ್ಣಿನ ಪೋಷಕಾಂಶಗಳೆಲ್ಲ ನೀರಿನ ಜೊತೆ ಕೆಳಾಗೋದ್ರೆ ಬೇರಿಗೆ ಸಿಗಲ್ಲ. ಅದಕ್ಕೆ ನಾನು ಹೇಳಿದ್ದು ತೂತಾಗಿರೋ ಜೇಬಿದ್ದಾಗಿ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಅಂದ್ರೆ ಈ ಒಂದು ಅಡಿಕೆ ಬೆಳೆಗೆ ಈಗ ಪೋಷಕಾಂಶಗಳನ್ನ ಯಾವ ರೀತಿ ಕೊಟ್ಟು ನಿಭಾಯಿಸ್ಕೊಂಡು ಹೋಗ್ಬೋದು ಸರ್? ಎರಡು ರೀತಿ ಪೋಷಕಾಂಶ ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳೋದು, ಉಪ್ಪು ನೀರಿದೆ ನಮ್ಮಲ್ಲಿ, ಸಿಹಿ ನೀರಿದೆ. ರೈತ ಬಾಂಧವ ಉಪ್ಪು ನೀರು ಅಂದ್ರೆ ಸಪ್ಪೆ ನೀರಿರುತ್ತೆ. ಆ ಸಪ್ಪೆ ನೀರನ್ನ ಹೆಚ್ಚಾಗಿ ಬಿಟ್ಟರೆ ಭೂಮಿ ಹಾಳಾಗುತ್ತೆ. ಅದಕ್ಕೆ ನಾನು ರೈತರಿಗೆ ಆಡು ಭಾಷೆಯಲ್ಲಿ ಇರ್ತೀನಿ, ಸರ್ ನಮ್ದಲ್ಲಿ ಸ್ವಲ್ಪ ಸಪ್ಪೆ ನೀರಿದೆ ಸರ್, ಎಷ್ಟಿನಕೊಂದ್ಸರಿ ನೀರು ಬಿಡ್ಬೇಕು ಅಂತಾರೆ. ಸಪ್ಪೆ ನೀರನ್ನ ಬೇಸಿಗೆ ಕಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಯಾಕೆಂದ್ರೆ ಮಣ್ಣಿನ ತುಂಬಾ ಆಳದಿಂದ ಏನ್ ನೀರು ತೆಗಿತೀವಲ್ಲ, ಅದು ನೀರಲ್ಲ, ಕಲ್ಲಿನ ರಸ. ಅದರಲ್ಲಿ ಲವಣಾಂಶ ಬಹಳಷ್ಟು ಇರ್ತವೆ. ಅದಕ್ಕೆ ನಾನು ಹೇಳಿ ಉಪ್ಪು ನೀರು ಅಥವಾ ಸಪ್ಪೆ ನೀರು ಅಂತೀವಿ. ಆ ಸಪ್ಪೆ ನೀರನ್ನ ನೀವು ಹೆಚ್ಚಾಗಿ ಕೊಟ್ರೆ ಗಿಡಕ್ಕೆ ಒಳ್ಳೇದಲ್ಲ. ನಾನು ಅದಕ್ಕೆ ಆ ರೈತರ ಉದಾಹರಣೆ ಕೊಡ್ತೀನಿ. ಸಪ್ಪೆ ನೀರನ್ನ ಹೆಚ್ಚಾಗಿ ಅಡಿಕೆ ಗಿಡಕ್ಕೆ ಬಿಡೋದು ಒಂದೇ, ಉಪ್ಪಾಗಿರೋ ಸಾಂಬಾರು ಹಾಕೊಂಡು ಊಟ ಮಾಡೋದು ಒಂದೇ. ಸಾಂಬಾರ್ ಘಮ ಘಮ ಅಂತಿರುತ್ತೆ, ಆ ಅನ್ನಕ್ಕೆ ಹಾಕೊಂಡ ಉಪ್ಪಾಗಿರುತ್ತೆ, ಊಟ ಮಾಡ್ತೀವ ಇಲ್ಲ. ಅದೇ ರೀತಿ ನಾವು ಊಟ ಬಿಡಕ್ಕೂ ಆಗಲ್ಲ, ಯಾಕೆ ನಮಗಿರ್ತಕ್ಕಂಥ ನೀರೇ ಅದು, ಅದರಲ್ಲೇ ಬದುಕೋಕು. ಅವಾಗ ನಾವೇನು ಮಾಡಬೇಕು ಅಂದರೆ ಈ ಉಪ್ಪಾಗಿರೋ ಸಾಂಬಾರು ಏನು ಮಾಡ್ತೀವಿ, ಸ್ವಲ್ಪ ಹಾಕೊಂಡು ಊಟ ಮಾಡ್ತೀವಿ ಅನ್ನನ. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಈ ಸಪ್ಪೆ ನೀರನ್ನು ಸ್ವಸ್ವಲ್ಪ ಕೊಡಬೇಕು. ಆಟೋ ಟಾಟ ಹಾಕಿ ಅತಿಯಾಗಿ ನೀರು ಕೊಟ್ಟರೆ ಭೂಮಿಯ ಗುಣ ಮಣ್ಣಿನ ಗುಣ ಹಾಳಾಗುತ್ತೆ. ಈಗ ಹೆಚ್ಚಾಗಿ ನಮ್ಮ ಕೃಷಿಕರು ಅಂದರೆ ಈ ಒಂದು ಅಡಿಕೆ ಬೆಳೆಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡದೆ ಈ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟು ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಕೆಲವು ರೈತರು ಹೇಳ್ತಾರೆ, ಹೌದು ಸರ್ ನಾವು ರಾಸಾಯನಿಕ ಗೊಬ್ಬರನೇ ನಾವು ತೋರಿಸಿಲ್ಲ ಸರ್, ನಮ್ಮ ಅಡಿಕೆ ಗಿಡಕ್ಕೆ ಮನೆ ತುಂಬಾ ದನ ಮನೆ ತುಂಬಾ ಜನ ಇದ್ರೆ ಕೊಟ್ಟಿಗೆ ಗೊಬ್ಬರನೇ ಶ್ರೇಷ್ಠ. ಆದ್ರೆ ಇವತ್ತು ಅಂತ ವಾತಾವರಣವಿಲ್ಲ, ಭೂಮಿಲಿ ಪೋಷಕಾಂಶಗಳು ಕೊರತೆ ಹೆಚ್ಚಾಗಿದೆ. ಕಾರಣ ಮನೆಯಲ್ಲಿ ದನ ಇಲ್ಲ ಜನ ಇಲ್ಲ. ಆಯ್ತಾ, ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿತ್ತು ಅಂದ್ರೆ ನಮ್ಮಲ್ಲಿ ಎಲ್ಲಾ ಪೋಷಕಾಂಶಗಳಿರುತ್ತೆ, ಅವಾಗ ರಸಗೊಬ್ಬರಗಳನ್ನ ನಾವು ಬಳಸ್ತೇನೆ. ಕೆಲವರು ರೈತರು, ಹೌದು ಸರ್ ನಾವು ಕೊಟ್ಟಿಗೆ ಗೊಬ್ಬರ ತೆಗೆದು, ಹೌದು ಚಿನ್ನ ಪ್ರಮಾಣದಲ್ಲಿ ಕೊಟ್ಟಿಗೆ. ಆದ್ರೆ ಇವತ್ತು ಹಳ್ಳಿಲಿ ಹುಡುಕಿರಿ, ಎಮ್ಮೆ ಇಲ್ಲ, ದನ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಎಷ್ಟೋ ರೈತರು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಎಲ್ಲಿ ಸಿಗುತ್ತೆ ಅಂತಾರೆ. ಇಂಥ ಸಂದರ್ಭದಲ್ಲಿ ನಾವು ರಸಗೊಬ್ಬರಗಳ ಬಳಕೆ ಅನಿವಾರ್ಯ ಅತ್ಯಗತ್ಯ. ಆದ್ರೆ ರಸಗೊಬ್ಬರವನ್ನ ಎಷ್ಟು ಬಳಸ್ಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ, ಪಕ್ಕದೊಲ್ದವ್ರು ಎರಡು ಪ್ಯಾಕೆಟ್ ಯೂರಿಯಾ ಕೊಟ್ರ ಎಕರೆಗೆ, ನಾನು ನಾಲ್ಕು ಪ್ಯಾಕೆಟ್ ಕೊಡ್ತೀನಿ. ಯಾಕೆ ಅವ್ರು ಎರಡು ಕೊಟ್ಟರೆ ನಾನು ನಾಲ್ಕು ಕೊಟ್ಟನು, ಅವ್ರಿಗಿನ್ನ ಜಾಸ್ತಿ ಕೊಡ್ಬೇಕು ಅಂತಾರೆ. ಇದು ತಪ್ಪು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ರೈತ ಬಾಂಧವ್ರು ಯಾವಾಗಲೂ ಏನ್ ಹೇಳ್ತೀವಿ ಅಂದ್ರೆ, ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಹಾಕ್ಬೇಕು, ರಕ್ತ ಪರೀಕ್ಷೆ ಮಾಡ್ಕೊಂಡು ಊಟ ಮಾಡಬೇಕು. ಅಂತ ಕಾಲ ಬರ್ತಾ ಇದೀಗ, ಚಿಕ್ಕ ಮಕ್ಕಳಿಗೆ ಬಿ ಪಿ ಶುಗರ್ ಬರ್ತಾ ಇದೆ ಅಲ್ವಾ? ಯಾಕೆಂದ್ರೆ ನಾನು ಅದಕ್ಕೆ ಹೇಳೋದು, ಅವ್ರು ಎರಡು ಪ್ಯಾಕೆಟ್ ಹಾಕಿದ್ರೆ ನೀವು ನಾಲ್ಕು ಪ್ಯಾಕೆಟ್ ಯೂರಿಯಾ ಹಾಕಿದ್ರೆ ತೋಟ ಹಾಳಾಗುತ್ತೆ. ನಾನು ಅವನಿಗೇನು ಕಡಿಮೆ ಅಂತೇಳಿ ನಾನು ಸಕ್ಕರೆ ಕಾಯಿಲೆ ಇಟ್ಕೊಂಡು ನಾಲ್ಕು ಕೊಳಿಗೆ ತಿಂದ್ರೆ ಏನಾಗ್ತೀನಿ? ಇದು ಅದೇ ಸ್ವಾತಂತ್ರ್ಯ. ರೈತ ಬಾಂಧವರು ರಸಗೊಬ್ಬರಗಳನ್ನು ಬಳಸ್ಬೇಕಾರೆ ಬಹಳ ಜಾಗರೂಕತೆಯಿಂದ ಬಳಸ್ಬೇಕು. ಶಿಫಾರಸು ಮಾಡಿದಷ್ಟು ರಸಗೊಬ್ಬರನೇ ಕೊಡ್ಬೇಕು. ಜಾಸ್ತಿ ರಸಗೊಬ್ಬರ ಕೊಟ್ರೆ, ನಾನು ಹೇಳಿದ್ನಲ್ಲ ಸಕ್ಕರೆ ಕಾಯಿಲೆ ನಾನು ಜಾಸ್ತಿ ಸಿಹಿಯಾಗಿ ತಿಂದ ಅಂದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಅದೇ ರೀತಿ ರಸಗೊಬ್ಬರಗಳನ್ನ ಶಿಫಾರಸು ಮಾಡಿದಷ್ಟೇ ಬಳಸ್ಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರವನ್ನ ಚೆನ್ನಾಗಿ ಬಳಸ್ಬೇಕು. ಆದ್ರೆ ಕೊಟ್ಟಿಗೆ ಒಬ್ಬರು ಲಭ್ಯತೆ ಇಲ್ವಾ? ಅದಕ್ಕಾಗಿ ಪ್ರತಿಯೊಬ್ಬ ರೈತ ಬಾಂಧವ್ರು ನಾನು ಹೇಳೋದು, ಅಡಿಕೆ ತೋಟ ಇಟ್ಟಿದ್ರೆ ಅಂದ್ರೆ ನೀವು ನಿಮ್ಮ ಮನೇಲಿ ಒಂದು ನಾಟಿ ಹಸು ಕರು ಕಟ್ಟಲೇಬೇಕು, ಜೀವಾಮೃತ ಮಾಡಲೇಬೇಕು. ಇಲ್ಲದಿದ್ರೆ ಜೀವಾಮೃತ ಮಾಡದೇ ಇದ್ರೆ ಇವತ್ತು ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾರಲ್ಲ ರೈತರು, ವರ್ಷವೆಲ್ಲ ಬಿಸಿ ಬಿಸಿಲಲ್ಲಿ ಬೆಂದೋಗಿರುತ್ತೆ ತಿಪ್ಪೆ ಗೊಬ್ಬರ, ಅದರಲ್ಲಿ ಯಾ ಜೀವಾಣು ಇರಲ್ಲ. ಜೀವಾಣು ಅಂದ್ರೆ ಜೀವ ಇಲ್ಲದಂತ ಗೊಬ್ಬರ ತಂದು ಹಾಕ್ತಿವಿ, ಅದರಿಂದ ಬೇರೆ ಯಾವುದೇ ಪೋಷಕಾಂಶಗಳು ದೊರೆಯೋದಿಲ್ಲ. ಅದರಿಂದ ರೈತ ಬಾಂಧವರು ಜೀವಾಮೃತವನ್ನ ಮಾಡಲೇಬೇಕು. ಈ ಜೀವಾಮೃತ ಕೊಟ್ಟಿಗೆ ಗೊಬ್ಬರ ಇವೆಲ್ಲವನ್ನು ಬಳಸಿದ್ರೆ, ಜೊತೆಗೆ ಶಿಫಾರಸು ಮಾಡಿದಷ್ಟು ಮಾತ್ರ ರಸಗೊಬ್ಬರ ಕೊಟ್ಟಾಗ ನಿಜಕ್ಕೂ ಕೂಡ ನಾವು ಉತ್ತಮವಾದ ಬೆಳೆಯನ್ನ ಬೆಳ್ಕೋಬಹುದು. ಆಮೇಲೆ ಬೇಸಿಗೆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ರಸಗೊಬ್ಬರಗಳನ್ನ ಕೊಡ್ಬೇಕಾದ್ರೆ ಬಹಳ ಜಾಗರೂಕತೆ ಇರಬೇಕು. ಯಾಕೆಂದ್ರೆ ಅದರಲ್ಲೂ ನೀರಿನ ಸಮಸ್ಯೆ ರೈತರು ರಸಗೊಬ್ಬರ ಕೊಡಲೇಬಾರದು ಬೇಸಿಗೆ ಕಾಲದಲ್ಲಿ. ಯಾವತ್ತೂ ಇದೊಂದು ಜಾಗರೂಕತೆ ಇರಲಿ. ನಾನು ಅದಕ್ಕೆ ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀನಿ, ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇರೋದು ರಸಗೊಬ್ಬರ ಕೊಡೋದು ಒಂದೇ, ಕುಡಿಯಕ್ಕೆ ನೀರಿಲ್ದವನು ಮೆಣಸಿನಕಾಯಿ ಬೋಂಡ ತಿನ್ಬಿಟ್ಟು ಬಾಯಿ ಬಡ್ಕೊಳ್ಳೋದು ಒಂದೇ ಅಂತ. ಯಾಕೆ ಮೆಣಸಿನಕಾಯಿ ಬೋಂಡ ತಿಂದು ನೀರಿಲ್ಲ ಅಂದ್ರೆ ಅವ್ನು ಏನು ಪರಿಸ್ಥಿತಿ ಹೆಂಗ? ಅದೇ ಥರ ಬೇಸಿಗೆ ಕಾಲದ ನೀರಿನ ಸಮಸ್ಯೆ ರಸಗೊಬ್ಬರಕ್ಕೂ ಗಿಡ ಹಾಳಾಗ್ತವೆ. ಇದನ್ನ ಎಚ್ಚರಿಸಬೇಕು ರೈತ ಬಾಂಧವರು. ಸರ್, ಈಗ ಈ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಈ ಜೀವಾಣುಗಳ ಬಳಕೆ ಅಂತಂದ್ರೆ ಈ ಒಂದು ಅಡಿಕೆ ಬೆಳೆಯಲ್ಲಿ ಯಾವ ರೀತಿ ಮಾಡಬಹುದು? ಬಹಳ ಇವತ್ತು ರೈತ ಬಾಂಧವರಿಗೆ ಜೀವಾಣುಗಳ ಮಾಹಿತಿ ಬಹಳ ಕೊರತೆ ಇದೆ. ನಾನು ಪ್ರತಿನಿತ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನು 20-25 ಜನ ಬರ್ತಾರಲ್ಲ, ಕೂರಿಸ್ಬಿಟ್ಟು ಜೀವಾಣುಗಳ ಬಗ್ಗೆ ಹೇಳೋಕೆ ನನಗೆ ಸಮಯ ಜಾಸ್ತಿ, ಯಾಕೆಂದ್ರೆ ಮಾಹಿತಿ ಇರೋದಿಲ್ಲ. ಏನು ರಸಗೊಬ್ಬರ ಹಾಕ್ತಾ ಇರೋದು, ಕೊಟ್ಟಿಗೆ ಗೊಬ್ಬರ ನಾನು ಆಗಲೇ ತಿಳಿಸ್ತೇನೆ ನಿಮಗೆ, ಕೊಟ್ಟಿಗೆ ಗೊಬ್ಬರವನ್ನು ಬಿಸಿಲಲ್ಲಿ ಒಣಗಿಸಿರ್ತಾರೆ, ಅದನ್ನು ತಂದು ಹೊಲದಲ್ಲಿ ಹಾಕ್ತಾರೆ, ಬಳಸ್ತಾರೆ, ಅದರಲ್ಲಿ ಜೀವಾಣುಗಳಿರಲ್ಲ. ಜೀವಾಣುಗಳು ಬಳಸಲಿಲ್ಲ ಅಂದರೆ ನಾವು ಯಾವುದೇ ಪೋಷಕಾಂಶ ಬೇರಿಗೆ ಸಿಗಲ್ಲ. ಇದು ಬಹಳ ಮುಖ್ಯ. ಆದ್ದರಿಂದ ರೈತ ಬಾಂಧವರು ಮುಖ್ಯವಾಗಿ ಬಳಸ್ತಕ್ಕಂಥದ್ದು ಟ್ರೈಕೋಡರ್ಮ ಆಮೇಲೆ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಸಿಯಂ ಅಂತ, ಅಂದರೆ ಜೀವಾಣುಗಳ ಮಿಶ್ರಣ ಇರುತ್ತೆ. ಇವೆಲ್ಲೋ ಜೀವಾಣುಗಳ ಮಿಶ್ರಣವನ್ನ ಕೊಟ್ಟರೆ ಬೆಳೆ ಉತ್ತಮವಾಗಿ ಬರುತ್ತೆ. ಜೀವಾಣುಗಳು ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಈಗ ರಂಜಕ ಕರಗಿಸುವ ಜೀವಾಣು, ಪೊಟ್ಯಾಶ್ ಕರಗಿಸುವ ಜೀವಾಣು ಮಣ್ಣಲ್ಲಿ ಇಲ್ಲ ಅಂದ್ರೆ ನೀವು ಹಾಕಿರೋ ಪೊಟ್ಯಾಶ್ ಬೇರೆ ಸಿಗಲ್ಲ. ಅದಕ್ಕೆ ನಾನು ರೈತರಿಗೆ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟು ನಿಮ್ ಮುಂದೆ ಗೋಬಿ ಮುಂಚಿರಿಟ್ಟು ತಿನ್ರಿ ತಿನ್ರಿ ಅಂತ ತಿಂತೀರಾ? ಇಲ್ಲ. ಅದೇ ಸ್ಥಿತಿ ನಮ್ಮ ಗಿಡಗಳಿಗೆ ಬರುತ್ತೆ. ಈ ಜೀವಾಣುಗಳಿಲ್ಲ ಅಂದ್ರೆ ನೀವೆಲ್ಲ ರೈತರು ಹೇಳ್ತಾರೆ ಅಡಿಕೆ ತೋಡ್ತಾರೆ ಯಾರು, ಬಡವರು ಬಹಳ ಕಡಿಮೆ ಅಡಿಕೆ ತೋಡ್ತಾರಲ್ಲ, ಶ್ರೀಮಂತರು ಇರ್ತಾರೆ, ಬೇಕಾದಷ್ಟು ರಸಗೊಬ್ಬರ ಹಾಕ್ತಾರೆ ಸಾರ್, ಬೇಕಾದಷ್ಟು ಹಾಕಿದೀನಿ ಸಾ ಅಂತಾರೆ. ಆದ್ರೆ ಬೇರೆ ಸಿಕ್ಕಿರಲ್ವಾ? ಅದು ಬೇರೆ ದೊರೀಬೇಕು ಅಂದ್ರೆ ಜೀವಾಣುಗಳನ್ನ ಕೊಡಲೇಬೇಕು ಒಂದೇ. ಆನಂತರ ಈ ಜೀವಾಣುಗಳಲ್ಲಿ ಏನ್ ಟ್ರೈಕೋಡರ್ಮ ಇದೆಯಲ್ಲ, ಇದು ಜೀವಾಣು ಇಲ್ಲ ಅಂದ್ರೆ ರೋಗಾಣು ಬರ್ತವೆ. ಇವತ್ತು ಅನೇಕ ತೋಟಗಳಲ್ಲಿ ಅಣಬೆ ರೋಗ ಬರ್ತಾ ಇದೆ. ಬೆಳಿಗ್ಗೆ ಏನೋ ಸಾರ್ ನಂದು ಅಡಿಕೆ ಮರಗಳೆಲ್ಲ ಹಳದಿ ಆಗಿಬಿಟ್ಟವೆ ಸರ್, ಎಲೆಗಳೆಲ್ಲ ಹಳದಿ ಆಗಿರ್ತವೆ, ಇನ್ನೂಕಿರ ಹಾಗೆ ಮರ ಬಿದ್ದೋಗ್ಬಿಡುತ್ತೆ. ಅದು ಅಣಬೆ ರೋಗ ಅಂತಾರೆ. ಅಣಬೆ ರೋಗ ಯಾವ ಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಇದರಲ್ಲಿ ಎಷ್ಟೋ ತೋಟಗಳು ಸರ್ವನಾಶ ಆಗಿದ್ದಾವೆ. ಅಣಬೆ ರೋಗ ಎಂತ ರೋಗ ಅಂದ್ರೆ ಅದು ಪ್ರಾರಂಭದಲ್ಲಿ ಗೊತ್ತಾಗಲ್ಲ, ಗೊತ್ತಾಗೋಷ್ಟತಿ ತೋಟ ಉಳಿಯಲ್ಲ, ಕ್ಯಾನ್ಸರ್ ರೋಗ ಇದ್ದಂಗೆ. ಆದ್ರಿಂದ ಪ್ರತಿಯೊಬ್ಬ ರೈತರು ಈ ಟ್ರೈಕೋಡರ್ಮ ಅಂತಕ್ಕಂಥ ಈ ಜೀವಾಣುವನ್ನ ಬಳಸಿದ್ದೇ ಆದ್ರೆ ಆ ರೋಗವನ್ನು ತಡೆಗಟ್ಟಬಹುದು. ಸರ್, ಯಾವಾಗ ಹಾಕ್ಬೇಕು ಅಂತಾರೆ? ಯಾವಾಗ ಹಾಕ್ಬೇಕು ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆಲೆ ಹಾಕ್ಬೇಕು. ರೋಗ ಬಂದಾಗ ಹಾಕಿದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ನಾನು ಹಂಗೆ ಹೇಳ್ತೀನಿ ರೈತ ಬಂದವರಿಗೆ, ನಿಮ್ಗೆ ಅಣಬೆ ರೋಗ ಬಂದಾಗ ಅವಾಗ ಎಕ್ಸಾಕ್ ರೋಗನಾಶಕವನ್ನು ಬಳಸ್ಬೇಕು ನೀವು. ಅವಾಗ ಒಬ್ಬ ಟ್ರೈಕೋಡರ್ಮ ಹಾಕಿದ್ರೆ ಉಪಯೋಗ ಆಗಲ್ಲ, ಗೊತ್ತಿತ್ತಲ್ಲ. ಸೊ ರೋಗ ಹೆಚ್ಚಾದಾಗ ನಾವು ಶಿಲೀಂಧ್ರ ನಾಶಕವನ್ನು ಬಳಸಿ ರೋಗವನ್ನು ಹತೋಟಿ ಮಾಡಿ ಆ ಬೇರೆ ಚೆನ್ನಾಗಿರೋ ತೋಟದಲ್ಲಿ ನಾವು ಜೀವಾಣು ಬಳಸಬೇಕು ಟ್ರೈಕೋಡರ್ಮ. ನೋಡಿ, ಟ್ರೈಕೋಡರ್ಮ ಒಂದು ಶಿಲೀಂಧ್ರ, ಅಣಬೆ ರೋಗ ಒಂದು ಶಿಲೀಂಧ್ರ. ಟ್ರೈಕೋಡರ್ಮ ಶಿಲೀಂಧ್ರ ಪೊಲೀಸ್ನರ್ ಇದ್ದಂಗೆ, ಅಣಬೆ ರೋಗ ಶಿಲೀಂಧ್ರ ಕಾಳ್ರ ಇದ್ದಂಗೆ. ಪೊಲೀಸ್ನರ್ ಕೆಲಸ ಮಾಡೋ ಜೀವಾಣವನ್ನ ಬೇರೆ ಕೊಟ್ರೆ ಕಾಳ್ರನ್ನ ಬಿಡಿಸ್ಕೊಳ್ಳೋದಿಲ್ಲ. ಆದ್ರೂ ಬರೀ ಟ್ರೈಕೋಡರ್ಮ ತಗೊಂಡು ಒಂದನ್ನೇ ಹಾಕಿದ್ರೆ ಬೆಳೆ ಉಪಯೋಗ ಇಲ್ಲ. ಯಾಕೇಳಿ, ಊಟ ಕೊಡ್ಬೇಕಲ್ಲ. ಪೊಲೀಸ್ನರನ್ನ ಗುಡ್ಡಕ್ಕೆ ಕಾಡಿಗೆ ಕಳಿಸ್ಬಿಟ್ಟು ಕಳ್ಳರನ್ನ ಹಿಡಿಯಕ್ ಬೇಟೆ ಆಡಕ್ ಕಳಿಸ್ಬಿಟ್ಟು ಅವ್ರಿಗೆ ಊಟ ಕೊಡಲ್ಲ ಅಂದ್ರೆ ಅವ್ರು ಬದುಕ್ತಾರ? ಊಟ ಕೊಡ್ಬೇಕು ತಾನೆ. ಅದೇ ರೀತಿ ಟ್ರೈಕೋಡರ್ಮ ಊಟ ಕೊಡ್ಬೇಕು. ಅದಕ್ಕೆ ಊಟ ಏನೋ ಕೊಟ್ಟಿಗೆ ಗೊಬ್ಬರ. ನೋಡಿ, ನಾವೆಲ್ಲಿ ಬಂದ್ವೋ ಕೊಟ್ಟಿಗೆ ಗೊಬ್ಬರಕ್ಕೆ ಬಂದ್ವಿ. ಅದಕ್ಕೆ ಹೇಳೋದು ಸರ್ವ ರೋಗಕ್ಕೂ ಸಗಣಿಯೇ ಮದ್ದು. ಅದರಿಂದ ಪ್ರತಿಯೊಬ್ಬ ರೈತ ಬಾಂಧವರು ಜೀವಾಣುಗಳನ್ನ ಬಳಸಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಯಾವುದೇ ಬೆಳೆಯಾಗಲಿ ಉಳಿಸ್ಕೊಳ್ಳಕಟ್ಟ. ಈ ಜೀವಾಣುಗಳು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹೊಲದಲ್ಲಿ ಏನಿರ್ಬೇಕು? ಹಸಿರಾಗಿರ್ಬೇಕು. ಅದು ಬಿಟ್ಟು ನಮ್ಮ ರೈತ ಬಾಂಧವರು ಕಳೆನಾಶಕ ಹೊಡೆದ್ರೆ ಈ ಜೀವಾಣುಗಳನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಸೊ ಆದ್ರಿಂದ ರೈತ ಬಾಂಧವರು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕು. ಸರ್, ಸಾಕಷ್ಟು ಕಡೆ ನಾವು ನೋಡಿದೀವಿ ಈಗ ಬೇಸಿಗೆಯಲ್ಲಿ ಈಗೆಲ್ಲ ಅಡಿಕೆ ಗಿಡ ಸುತ್ತ ಮಡಿ ಮಾಡಿ ಅದಕ್ಕೆ ಕುರಿ ಗೊಬ್ಬರನೋ ಅಥವಾ ಕೋಳಿ ಗೊಬ್ಬರನೋ ಈಗ ಕೊಟ್ಟಿಗೆ ಗೊಬ್ಬರನೋನ ಒಂದೊಂದು ಪೆಟ್ಟಿಗೆಟ್ಲೆ ಹಾಕ್ತಾರೆ. ಈಗ ಅದಕ್ಕೆ ಮತ್ತೆ ಅದರ ಮೇಲೆ ಡ್ರಿಪ್ ವ್ಯವಸ್ಥೆ ನೀರು ಬಿಡುವಂತ ಅದು ಮಾಡ್ತಾರೆ. ಅಂದ್ರೆ ನೀವ್ ಹೇಳಿದ್ರ ಬಿಸಿಲಿಗೆ ಗೊಬ್ಬರ ಒಣಗಬಾರ್ದು ಅಂತ. ಹೌದು, ಒಣಗಬಾರ್ದು. ಯಾವತ್ತು ಸೂಕ್ತ ಅಲ್ಲ ಅಂತ ಹೇಳಿ ಸೂಕ್ತ ಅಲ್ಲ ಕೊಡುವ ಒಂದು ವಿಧಾನ ಯಾವ ರೀತಿ ಕೊಡಬೇಕು? ಹೌದು, ಈಗ ನಾನು ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರವನ್ನ ಚೆನ್ನಾಗಿ ಕಳ್ತಿರೋದ್ರಿಂದ ತಕ್ಷಣ ಕೊಡಬಹುದು. ಕುರಿ ಗೊಬ್ಬರವನ್ನ ಒಂದು ಅದನ್ನೇನಾರ ತಂದು ಬಿಟ್ಟು ಒಂದು ತಿಂಗಳನ್ನು ಚೆನ್ನಾಗಿ ಮುಗಿಸ್ಬಿಟ್ಟು ಆಮೇಲೆ ಕೊಡಬೇಕು. ಕೋಳಿ ಗೊಬ್ಬರ ಆದ್ರೆ 2-3 ತಿಂಗಳು ಕೊಡಬೇಕು, ತಕ್ಷಣ ಕೊಡಬಾರ್ದು. ಅದರಲ್ಲಿ ಹಸಿಡಂಶ ಇರೋದ್ರಿಂದ ಚೆನ್ನಾಗಿ ಮುಗಿಸೋದೇನಲ್ಲ, ಒಂದ್ ಕಡೆ ನೆರಳಲ್ಲಿ ಹಾಕ್ಬಿಟ್ಟು ವಾರಕ್ಕೆ 2 ದಿನ ನೀರು ಚಿಮ್ಕೊಂಡು ಅದು ಮುಗಿಸ್ಬೇಕು. ಆ ನಂತರ ಬಳಸಬೇಕು. ಆಮೇಲೆ ಯಾವುದೇ ಗೊಬ್ಬರವನ್ನ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಲಿಲ್ಲ ಅಂದ್ರೆ ಉಪಯೋಗ ಇಲ್ಲ, ಅದಾಗಿರೋ ಅಂಶಗಳೆಲ್ಲ ಗಾಳಿಗೆ ಬಿಸಿಲಿಗೆ ಹಾಳಾಗೋದು. ಸೊ ಅದರಿಂದ ಯಾವುದೇ ಕೊಟ್ಟಿಗೆ ಗೊಬ್ಬರ ಕೊಡ್ಲಿ, ರಸಗೊಬ್ಬರ ಕೊಡ್ಲಿ, ಮಣ್ಣಿಂದ ಮುಚ್ಚಲೇಬೇಕು. ಇಲ್ಲ ಅಂದ್ರೆ ನಾವು ಹಾಕಿದ ಪ್ರಯೋಜನ ಆಗೋದಿಲ್ಲ. ಈಗ ಅಡಿಕೆ ಸಸಿ ಮೇಲೆ ಈಗ ಲಿಕ್ವಿಡ್ ರೂಪದಲ್ಲಿ ಸಿಂಪಡಣೆ ಮಾಡುವಂತಹ ಒಂದು ಗೊಬ್ಬರಗಳೇನಾದ್ರೂ ಅದಾವ ಸರ್? ಒಂದು ಪೋಷಕಾಂಶ ಇದ್ರ ಬಗ್ಗೆ ಹೇಳಿ. ಎಲೆ ಮೇಲೆ ಸಿಂಪಡಣೆ ಮಾಡುವಂತ ಲಘು ಪೋಷಕಾಂಶಗಳಿದಾವೆ. ಅದೇ ರೀತಿ ಮುಖ್ಯ ಪ್ರಮುಖ ಪೋಷಕಾಂಶಗಳು 19 ಅದಾವಲ್ಲ, ಅವನ್ನ ಎಲೆ ಮೇಲೆ ಸಿಂಪಡಣೆ ಮಾಡೋಕ್ಕೆ ಬರ್ತಾರೆ. ಅವು ಸಿಂಪಡಣೆ ಮಾಡ್ಲಿಕ್ಕೆ ಶಿಫಾರಸು ಮಾಡಿದಂತ ರಸಗೊಬ್ಬರಗಳನ್ನ ನಾವು ಸಿಂಪಡಣೆ ಮಾಡ್ಬೇಕು. ಮಣ್ಣಿಗೆ ಹಾಕವೇ ಬೇರೆ, ಸಿಂಪಡಣೆ ಮಾಡಬೇಡಿ. ಯಾವಾಗ್ಲೂ ನಾವು ಮಣ್ಣಿಗೆ ಹಾಕಿ ಶಿಫಾರಸು ಮಾಡ್ತೀವಿ. ಯಾವಾಗ್ಲೂ ಏನಾದ್ರು ನಿಮಗೆ ಹುಳ ರೋಗದಿಂದ ಬಂದು ಗಿಡಗಳು ತುಂಬಾ ಹಾಳಾಗಿದೆ ಅನ್ನೋ ಸಂದರ್ಭದಲ್ಲಿ ನಾವು ಶಿಫಾರಸು ಮಾಡ್ತೀವಿ. ಸಿಂಪಡಣೆ ಮಾಡಬಹುದು ಸರ್. ಈಗ ಬೇಸಿಗೆ ಬಂತಂದ್ರೆ

ಸೊ ಎರಡು ಸಾಲಲ್ಲಿ ಇಳುವರಿ ಕುಂಠಿತ ಆಗ್ಬಿಡ್ತಪ್ಪ ಅದು ಇಟ್ಕೊಂಡ್ಬಿಟ್ರಿ ಅಡಿಕೆ ತೋಟದಲ್ಲಿ ಹೋದ್ಬಿಡಣ ಅಂತ ತೆಗಿತಾರೆ. ಎರಡು ಸಾಲಲ್ಲಿ ಉಳ್ಸಕ್ ಹೋಗಿ ಈಗ ತ್ವಾಟ ತ್ವಾಟನೆ ಹೋಗ್ತಾ ಇತ್ತಲ್ಲ, ಈಗೇನು ಮಾಡ್ತೀರಾ? ಅದಕ್ಕಾಗಿ ಹೇಳೋದು, ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲಿಕ್ಕೆ ನಾವು ಅಂತರ ಬೆಳೆ ಇವನ್ನೆಲ್ಲ ಬೆಳೆಸೋದು ಭಾಳ ಇರಲೇಬೇಕಂತ ಹೇಳಿದ್ರ ಇರಲೇಬೇಕು. ಇರಲಿಲ್ಲ ಅಂದ್ರೆ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ಅಡಿಕೆನಲ್ಲಿ ಈಗ ಬಿಸಿಲಿನ ತಾಪದಿಂದಲೇ ಎಷ್ಟೋ ಕೀಟ ರೋಗ ಹೆಚ್ಚಾಗ್ತಾ ಇದ್ದೀವಿ ನೋಡಿ. ಬಿಸಿಲಿನ ತಾಪದಿಂದ ಮೊದಲನೇ ಸಮಸ್ಯೆ ಏನು ಅಂದ್ರೆ, ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಎಲೆ ಹಳದಿ ಆಗುತ್ತೆ, ಕಾಂಡ ಸೀಳುತ್ತೆ, ಇದು ಗಂಭೀರವಾದ ಸಮಸ್ಯೆ. ಮೊನ್ನೆ ನಾನು ತುರ್ನೂರು ಹೋಬಳಿಲಿ ಒಂದು ತೋಟಕ್ಕೆ ಭೇಟಿ ಕೊಟ್ಟಿದ್ದೆ, ಬಹಳ ಚೆನ್ನಾಗಿ ಬೆಳೆಸಿದ್ರು ಅಡಿಕೆ ಗಿಡ. ಅವರು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ನಮ್ಮನ್ನ ಕರ್ಕೊಂಡು ತೋರಿಸ್ತಾರೆ, ನೋಡ್ರಿ ಕಾಂಡ ಎಲ್ಲ ಸೀಳ್ಬಿಟ್ಟ, ಏನ್ ಮಾಡ್ಬೇಕು ಈಗ? ಅವರು ಕಾಂಡ ಸೀಳಿ ಹೊಟ್ಟೆ ಕುಯ್ದು ಬಿಟ್ಟಂಗ ಮರನಾಳ ಹೋಗ್ಬಿಡ್ತವೆ. ಆದ್ರಿಂದ ರೈತ ಬಾಂಧವರು ಬೇಸಿಗೆ ಕಾಲದಲ್ಲಿ ಕಾಂಡಕ್ಕೆ ಸುಣ್ಣವನ್ನ ಬಳಿಬೇಕು. ಸುಣ್ಣ ಬಳಿಯೋದನ್ನ ತಪ್ಪದೇ ಮಾಡಬೇಕು. ಸರ್, ಸುಣ್ಣ ಬಳಿದ ತಕ್ಷಣ ಈ ಸಮಸ್ಯೆ ಪರಿಹಾರ ಆಯ್ತಾ? ಆದ್ರೆ ಒಳ್ಳೇದು ಸರ್. ಆದ್ರೂ ಏನಾರ ಬಂದ್ರೆ ಏನ್ ಮಾಡ್ಬೇಕು? ಆ ಮರಕ್ಕೆ ಗರಿಯನ್ನ ಕಟ್ಟಬೇಕು ಪಶ್ಚಿಮ ದಿಕ್ಕಿ. ಪಶ್ಚಿಮ ಏನ್ ಮಧ್ಯಾಹ್ನದ ಬಿಸಿಲು ಹೊಡೆಯುತ್ತಲ್ಲ ಆ ಭಾಗಕ್ಕೆ ತೆಂಗಿನ ಗರಿ, ಯಾವ್ದಾರ ಅಡಿಕೆ ಗರಿನೋ ಯಾವ್ದಾರ ಒಂದು ಗರಿನ ಕಟ್ಟಬೇಕು. ಕಟ್ಟಿಬಿಟ್ಟು ನೆರಳು ಬೀಳೋ ರೀತಿ ಮಾಡಲಿಲ್ಲ ಅಂದ್ರೆ ಅಡಿಕೆ ಮರ ಹಾಳಾಗ್ತವೆ. ಇದು ಬಹಳ ಮುಖ್ಯ. ಇದ್ರ ಜೊತೆಗೆ ಏನು, ಈ ಬೇಸಿಗೆ ಕಾಲದಲ್ಲಿ ಬಿಸಿಲಿಂದ ಆಗ್ತಕ್ಕಂಥದ್ದು ಕೀಟಗಳು ಜಾಸ್ತಿ ಆಗ್ತವೆ, ನುಸಿಗಳು ಜಾಸ್ತಿ ಆಗ್ತವೆ. ಇದು ಸರ್ವೇ ಸಾಮಾನ್ಯ ಸಮಸ್ಯೆಗಳು ಬಂತು. ಅಂದ್ರೆ ಇದೇನ ಈ ತರ ಕೀಟಗಳು ಈಗ ನುಸಿ ಇವೆಲ್ಲ ಹೆಚ್ಚೇನು ಪರಿಣಾಮ ಬೀರಲ್ಲ ಅಡಿಕೆ ಬೆಳೆ ಮೇಲೆ? ಆಗ ಹೇಳಂಗಿಲ್ಲ, ನನ್ನ ಹತ್ರ ಫೋಟೋ ತಕೊಂಡು ಇಟ್ಕೊಂಡಿದ್ದೀನಿ. ನುಸಿ ಜಾಸ್ತಿ ಆದ್ರೆ ಸಸಿಗಳು ಹೋಗೇ ಬಿಡ್ತಾವ, ಪೂರ್ತಿ ಒಣಗಿ ಹೋಗ್ತಾವೆ, ಸುಳೆಗರಿನ ಬಿಡಲ್ಲ ಅವು. ನೋಡಿ, ನುಸಿಗಳಿದಾವಲ್ಲ, ಇದರಲ್ಲಿ ಎರಡು ತರ ಇದೆ. ಎಲೆನಲ್ಲಿ ಬರ್ತಕ್ಕಂತ ನುಸಿ ಒಂದು, ಆಮೇಲೆ ಇವಾಗ ವಸ್ತ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾಯಿನಲ್ಲೊಂದು ನುಸಿ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅಡಿಕೆ ಕಾಯಿ ಏನು ತೆಂಗಿನಲ್ಲಿ ನುಸಿ ರೋಗ ಬಂತಲ್ಲ, ಅದೇ ರೀತಿ ಅಡಿಕೆನಲ್ಲಿ ತೊಟ್ಟಿದ ಕೆಳಗೆ ನುಸಿ ಸೇರ್ಕೊಂಡಿರುತ್ತೆ. ಅದು ನಮ್ಮ ಹಿರಿಯರ ಸುತ್ತಮುತ್ತ ಜಾಸ್ತಿ ಕಾಣಿಸ್ಕೊಂತಾಯಿ. ಸೊ ಇದು ಎಲ್ಲ ಕಡೆ ಹರಡ್ತಾ ಇದೆ. ನೋಡಿ, ಎರಡು ರೀತಿ, ಒಂದು ಎಲೆನಲ್ಲಿ ಬರೋದು, ಮತ್ತೆ ಎಲೆನಲ್ಲಿ ಬರೋದಾಗ ಎರಡು ತರ ನುಸಿ ಬರುತ್ತೆ, ಒಂದು ಬಿಳಿ ನುಸಿ, ಕೆಂಪು ನುಸಿ. ರೈತ ಬಾಂಧವರಿಗೆ ಕೆಂಪು ನುಸಿ ಬಂದ್ರೆ ಬೇಗ ಗೊತ್ತಾಗ್ಬಿಡುತ್ತೆ, ಓ ಬೆರಳ ಹಿಂಗ ರಕ್ತದಂಗ ಆಯ್ತು ನುಸಿ. ಬಿಳಿ ನುಸಿ ಬಂದ್ರೆ ಗೊತ್ತಾಗುತ್ತೆ. ಅದಂತ ರೈತ ಬಾಂಧವರು, ನಾ ಪ್ರತಿಯೊಬ್ಬ ರೈತ ಬಾಂಧವ್ರಿಗೆ ಹೇಳೋದಿಷ್ಟೇನೆ, ಯಾವುದೇ ನುಸಿ ಏನೇ ಒಂದು ಸಮಸ್ಯೆ ಒಂದೆರಡು ಗಿಡದ ಕಾಣಿಸ್ಕೊಂಡ ತಕ್ಷಣ ತಗೊಂಬನ್ನಿ ಕಚೇರಿಗೆ. ಏನು ಎಲೆನ ಪೂರ್ತಿ ಒಂದೆರಡು ಮೂರು ಹೆಸರು ಕತ್ತರಿಸ್ಕೊಂಡ್ಬಿಟ್ಟು ಆಮೇಲೆ ರೈತರೇ ಮಾಡ್ಬಿಡ್ತಾರೆ, ತರ್ಬೇಕಾದ್ರೆ ಪೂರ್ತಿ ಒಣಗಿರತ್ತಾರೆ. ಅದೇ ನುಸಿಯಿಂದ ಆಯ್ತು, ಗೀಟದಿಂದ ಆಯ್ತು, ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾ ರೈತ ಬಾಂಧವರಿಗೆ ಏನು ಹೇಳ್ತೀವಿ ಅಂದರೆ, ಏನೇ ಒಂದು ಸಮಸ್ಯೆ ಬಂದರೆ ಕಾಲು ಭಾಗ ಹಾನಿಯಾಗಿರೋದು ಒಂದು ಎಲೆ, ಅರ್ಧ ಭಾಗ ಆಗಿರೋದೊಂದು, ಮುಕ್ಕಾಲು ಭಾಗ ಆಗಿರೋದೊಂದು, ಪೂರ್ತಿ ಆಗಿರೋದು, ಈ ಥರ ಎಲ್ಲ ಇವನು ಒಂಬಾಳೆ ಆಗ್ಬೋದು, ಎಲೆ ಆಗ್ಬೋದು, ಪೂರ್ತಿ ವಿವಿಧ ಹಂತಗಳನ್ನ ತಗೊಂಬಂದ್ರೆ ನಾವು ಅಲ್ಲಿ ನಮ್ಮ ಸೂಕ್ಷ್ಮದರ್ಶಕ ಅಂತ ಇರ್ತದೆ, ಅದೆಲ್ಲ ಪರೀಕ್ಷೆ ಮಾಡಿಬಿಟ್ಟು ಶಿಫಾರಸು ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅದು ಪೂರ್ತಿ ಒಣಗೋಗಿರುತ್ತೆ ಅಂದರೆ ಯಾವುದರಿಂದ ಬಂತು, ಎಷ್ಟೋ ರೈತರು ಪೂರ್ತಿ ಒಣಗೋಗಿರೋ ಎಲೆ ತಂದ್ಬಿಟ್ಟು ಸರ್ ಇದೇನಾಯ್ತು ಅಂತ, ನಾನು ಇದು ಯಾವ ಥರದಪ್ಪ ಎಲೆ ಅಂತ ಕೇಳ್ತೀನಿ. ಯಾಕಂದ್ರೆ ನಾನು ಪೂರ್ತಿ ಒಣಗೋದ್ರೆ ಏನು ಗೊತ್ತಾಗುತ್ತೆ? ಅದಕ್ಕೆ ನಾನು ರೈತ ಹೇಳ್ತೀನಿ, ಕೊಳತೋಗಿರೋ ಎಣ್ಣೆ ತಗೊಂಬಿಟ್ಟು ಡಾಕ್ಟರ್ ಮುಂದೆ ಇಟ್ಟು ಇದಕ್ಕೆ ವಾಂತಿಯಾಗಿತ್ತಾ ಭೇಟಿಯಾಗಿತ್ತು ಡಾಕ್ಟರ್ ಹೇಳ್ತಾರೆ, ಇದು ಆಗಲ್ಲ. ಅದರಿಂದ ರೈತ ಬಾಂಧವರು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಏನೇ ಒಂದು ಹಾನಿ ಬರಲಿಕ್ಕೆ ಸಮಸ್ಯೆ ಇದ್ದೇ ಇರುತ್ತೆ, ಅದನ್ನ ವಿವಿಧ ಹಂತಗಳ ಇಲ್ಲಿ ಹಾನಿಯಾಗಿರೋದನ್ನ ತಗೊಂಬಂದ್ರೆ ನಮಗೆ ಸುಲಭ ಆಗುತ್ತೆ. ಈಗ ಕೆಂಪು ನುಸಿ ಮತ್ತು ಈ ಒಂದು ಬಿಳಿ ನುಸಿ ಬಂದಾಗ ಏನ್ ಶಿಫಾರಸು ಮಾಡ್ತೀರಿ ಸರ್? ಔಷಧಿ ಸಿಂಪಡಣೆಗಾಗಿ ಕೆಂಪು ನುಸಿ ಬಿಳಿ ನುಸಿ ಎರಡು ನುಸಿಗಳೇ, ನುಸಿಗಳಿಗೆ ನಾವು ನುಸಿನಾಶಕವನ್ನ ಶಿಫಾರಸು ಮಾಡ್ತೀವಿ. ಆದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಅಂತರ ಬೆಳೆ ಬೆಳೆಯೋದ್ರಿಂದಲೂ ನುಸಿ ಹತೋಟಿ ಆಗ್ತವೆ ಅಂತ. ಚಳ್ಳಕೆರೆ ತಾಲೂಕಿನ ಒಬ್ಬ ರೈತ ಬಾಂಧವರು ನಮ್ಮ ಕಳೆದ ಬಾರಿ ಬೇಸಿಗೆಲಿ ನಮಗೆ ಕೇಳಿದ್ರು, ಸರಿ ಬೇಸಿಗೆ ಬಂತು, ಎರಡು ವರ್ಷದ ಅಡಿಕೆ ಮರ ನಾನು ಏನ್ ಮಾಡ್ಬೇಕು ಅಂತ. ನೋಡಿ, ಚಳ್ಳಕೆರೆ ತಾಲೂಕಿನ ರೈತ ಬಾಂಧವರು ಎರಡು ವರ್ಷದ ಅಡಿಕೆ ಗಿಡಗಳಲ್ಲಿ ಅಲಸಂದಿ ಮತ್ತು ಉರುಳಿ ಎರಡನ್ನ ತೋಟ ತುಂಬಾ ಚೆಲ್ಬಿಟ್ರು, ಚೆಲ್ ನೀರು ಹಾಯಿಸ್ಬಿಟ್ಟು ತೋಟ ತುಂಬಾ ಹಸರಾಗಿತ್ತು, ಅವರಲ್ಲಿ ನುಸಿ ಸಮಸ್ಯೆನೇ ಬರಲಿಲ್ಲ. ಅದೇ ಹಿರಿಯೂರ್ ತಾಲೂಕಿನ ಒಬ್ಬ ರೈತರು ಬಂದ್ರು, ಅವ್ರು ಎರಡ್ ಮೂರು ಬಾರಿ ಬಂದು ನನ್ನ ಹತ್ರ ನುಸಿ ನಾಶಕ ಬರ್ಸ್ಕೊಂಡೋದ್ರು, ಎರಡ್ ಮೂರು ಬಾರಿ ಸಿಂಪಡಣೆ ಮಾಡಿದ್ರೆ ನುಸಿ ಹೋಗ್ಲಿಲ್ಲ. ಕಾರಣ, ಅಂತರ ಬೆಳೆ ಇರಲಿಲ್ಲ. ಮೊದಲನೇದು ಅಂತರ ಬೆಳೆ, ಉಷ್ಣತೆಯನ್ನ ಕಡಿಮೆ ಮಾಡೋ ವಿಧಾನಗಳನ್ನ ಕೈಗೊಳ್ಳೋದು ನುಸಿಗೆ ಮೊದಲನೇ ಕೆಲಸ. ಆ ನಂತರ ನುಸಿಗಳಿಗೆ ನುಸಿ ನಾಶಕ ಇದೆ, ಫಿನಾಜಾಕ್ವಿನ್ ಅಂತಕ್ಕಂಥದ್ದು ನುಸಿ ನಾಶಕ, ಎರಡು ಮಿಲಿ ಒಂದು ಲೀಟ್ರಿಗಾಗಿ ಸಿಂಪಡಣೆ ಮಾಡಬೇಕು, ಅಥವಾ ಪ್ರಾಪರ್ ಗೈಟ್ ಅಂತ ಬರುತ್ತೆ, ಎರಡು ಮಿಲಿ ಒಂದು ಲೀಟ್ರಿಗಾಗಿ ಸಿಂಪಡಣೆ ಮಾಡಬಹುದು, ಗೊತ್ತಲ್ಲ. ಸೊ ಈ ರೀತಿ ವಿವಿಧ ನುಸಿ ನಾಶಕಗಳು ಇವನ್ನ ಬಳಸ್ಲಿಕ್ಕೆ ಹೇಳ್ತೀವಿ. ಅನೇ ನಿರಂತರವಾಗಿ ನುಸಿ ನಾಶಕವನ್ನೇ ನಾವು ಬಳಸ್ತಾ ಹೋದ್ರೆ ಅದನ್ನ ಇದೊಂದು ಸಮಸ್ಯೆ ಇದೆ, ನುಸಿಗಳಲ್ಲಿ ನುಸಿನಾಶಕ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಇದ್ರ ಬಗ್ಗೆ ರೈತರು, ಅದಕ್ಕೆ ನಾವು ಪ್ರತಿ ಬಾರಿ ಒಂದೇ ರೀತಿಯ ನುಸಿನಾಶಕ ಕೀಟನಾಶಕ ಬಳಸಬೇಡ್ರಿ. ಯಾಕೇಳಿ, ಈ ಕುಡ್ಕೊಡ್ತಾರ, ಅವು ಕುಡ್ದು ಕುಡ್ದು ಕುಡ್ದು ಕುಡ್ದು ಅಡ್ಜಸ್ಟ್ ಆದ್ರೆ ನೀವ್ ಏನ್ ಮಾಡ್ರಿ ಕೊನೆಗೆ ಬಗ್ಗಲ್ಲ, ಅವಾಗೇ ಮಾಡ್ತೀರಾ? ಆದ್ರಿಂದ ಒಂದು ಬಾರಿ ಸಿಂಪಡಣೆ ಮಾಡಿ, ಆ ನಂತರ ಒಂದು ವಾರ ಬಿಟ್ಟು ಇನ್ನೊಂದು ಬಾರಿ ಮಾಡಿ, ಆ ನಂತರ ರೈತ ಬಂದವರು ನಾನೇನ್ ಶಿಫಾರಸ್ ಮಾಡ್ತೀನಿ ಅಂದ್ರೆ ನೀರನ್ನ ಸಿಂಪರಣೆ ಮಾಡಿ. ಹೆಚ್ಚೆ ಒತ್ತಡ ಇರ್ತಕ್ಕಂತ ನೀರನ್ನ ಸಿಂಪರಣೆ ಮಾಡಿಬಿಟ್ರೆ ತೊಳ್ಕೊಂಡು ಹೋಗ್ಬಿಡ್ತವೆ. ಮುಂಗಾರು ಮಳೆ ಬಂದ್ರೆ ಉಡಿಕೆರು ಸಿಗಲ್ಲ ನುಸಿಗಳು ಅಲ್ವಾ. ಸರ್, ಎಲ್ಲೇ ಒಂದ್ ಕಡೆ ಸ್ಪ್ರಿಂಕ್ಲರ್ ಅಳವಡಿಸಿದ್ರೆ ಏನಾದ್ರು? ಸ್ಪ್ರಿಂಕ್ಲರ್ ಅಳವಡಿಸಿದ್ರು ಚೆನ್ನಾಗಿರುತ್ತೆ. ಸ್ಪ್ರಿಂಕ್ಲರ್ ನೀರ್ ಬೀಳ್ತಾ ಇದ್ರು ಕೂಡ ನುಸಿಗಳು ಕಡಿಮೆ ಆಗ್ತವೆ, ಆಮೇಲೆ ಉಷ್ಣತೆಯನ್ನು ಕಡಿಮೆ ಆಗುತ್ತೆ, ನುಸಿ ಕಡಿಮೆ ಆಗ್ತದೆ, ಗೊತ್ತಲ್ಲ. ಸೊ ಅದರಿಂದಲೂ ಉಪಯೋಗ ಆಗುತ್ತೆ. ಆದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ಸುಳಿ ಕೊಳೆ ರೋಗ ಜಾಸ್ತಿ ಆಗ್ತಾ ಇತ್ತು. ಸ್ಪ್ರಿಂಕ್ಲರ್ ಬಳಸಿಬಿಟ್ರೆ ಆ ರೋಗಕ್ಕೂ ಸ್ವಲ್ಪ ಒತ್ತು ಕೊಡಬಹುದು, ಸುಳಿಯಲ್ಲಿ ಜಾಸ್ತಿ ನೀರು. ಆದ್ರಿಂದ ಸ್ಪ್ರಿಂಕ್ಲರ್ ಬಗ್ಗೆ ನಾವು ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ಬಳಸಬೇಕಾಗತ್ತೆ. ಸೊ ನಾವು ನುಸಿನಾಶಕ ಜೊತೆಗೆ ನೀರನ್ನೂ ಕೂಡ ಸಿಂಪರಣೆ ಮಾಡೋದ್ರಿಂದ ಈ ಬಿಳಿ ನುಸಿ ಅಥವಾ ಕೆಂಪು ನುಸಿಗಳನ್ನ ನಾವು ಹತೋಟಿ ಮಾಡಬಹುದು. ಸರ್, ಈಗ ಇನ್ನೊಂದು ರೋಗ ಇಡೆಮುಂಡಿಗೆ ರೋಗ ಅಂತ ಹೇಳಿದ್ರಿ, ಈ ಒಂದು ಅಡಿಕೆ ಬೆಳೆಯಲ್ಲಿ ಬರುವಂತದ್ದು, ಇದರ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು? ಸರ್ ನೋಡಿ, ಇಡಿಮುಂಡಿಗೆ ಅನ್ನೋದು ಒಂದು ಸಮಸ್ಯೆ. ಅದು ಹೆಂಗೆ ಅಂದ್ರೆ ಅದರಲ್ಲಿ ರೋಗನೂ ಇರುತ್ತೆ, ಹುಳನು ಇರುತ್ತೆ, ಎಲ್ಲಾ ಸಮಸ್ಯೆಗಳು ಇರ್ತವೆ. ಆದ್ಮೇಲೆ ಇಡಿಮುಂಡಿಯಲ್ಲಿ ಎರಡು ರೀತಿ ಸಮಸ್ಯೆ ಬರುತ್ತೆ. ಒಂದು ರೀತಿ ಸಮಸ್ಯೆ ಅಂದ್ರೆ ಒಂದು ತಲೆ ಹಾಗೆ ಹೋಗ್ತಾ ಹೋಗ್ತಾ ಸಣ್ಣಗಾಗುತ್ತೆ, ಅದಕ್ಕೆ ಇಂಗ್ಲಿಷ್ ಟೇಪರಿಂಗ್ ಅಂತ. ತಲೆ ಸಣ್ಣಗಾಗೋದು, ಮರ ಹೋಗೋದು ಒಂದು ರೀತಿ ಇಡಿಮುಂಡಿಗೆ. ಇನ್ನೊಂದು ರೀತಿ ಇಡಿಮುಂಡಿಗೆ ಅಂದ್ರೆ ಬೆಂಡಾಗುತ್ತೆ. ಸೊ ಎರಡೂ ಸಮಸ್ಯೆಗಳು ಬರ್ತವೆ. ಅನೇಕ ರೈತರ ತೋಟಕ್ಕೆ ಹೋದಾಗ ಬೆಂಡಾಗಿರುತ್ತಲ್ಲ ಮರ, ಅಂದ್ರೆ ವಾಲ್ಕೊಂಡಿರುತ್ತೆ. ಆ ವಾಲ್ಕೊಂಡಿರೋ ಮರವನ್ನ ಕಡಿಸ್ಬಿಟ್ಟು ಆ ಸುಳಿ ಭಾಗನೆಲ್ಲ ಸೀಲ್ಬಿಟ್ಟು ನೋಡಿದೀವಿ, ಅದ್ರ ಯಾವುದೇ ಹುಳ ರೋಗ ಏನೇನು ಇರಲ್ಲ, ಆದ್ರೆ ಮರ ಹೋಗಿರುತ್ತೆ. ಕಾರಣ, ಇಡಿಮುಂಡಿಗೆ ಮುಖ್ಯವಾದ ಕಾರಣ ಮಣ್ಣಿನ ಗುಣ. ಸೊ ಅದರಿಂದ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಆಧಾರಿತ ಶಿಫಾರಸು ಮಾಡಿದ ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬಳಸ್ಬೇಕು. ಜೊತೆಗೆ ಜೀವಾಣುಗಳು ಬಳಕೆ ಬಹಳ ಮುಖ್ಯ. ಆಮೇಲೆ ಜೀವಾಮೃತ ಬಳಸ್ಬೇಕು. ಸೊ ಇವೆಲ್ಲ ಬಳಸೋದ್ರಿಂದ ನಾವು ಇಡಿಮುಂಡಿಗೆಯನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಉತ್ತಮವಾದ ನೀರು ಮಣ್ಣು ಇದ್ರೆ ಅಷ್ಟು ಬೇಗ ಇಡಿಮುಂಡಿಗೆ ಬರೋದಿಲ್ಲ. ಸೊ ಆಮೇಲೆ ಗಟ್ಟಿ ಪದರ ಇರುತ್ತೆ ಮಣ್ಣಿನ ಆಳದಲ್ಲಿ, ಒಂದೆರಡು ಗಟ್ಟಿ ಪದರದ ಬೇರುಗಳು ಆಳಕ್ಕೆ ಹೋಗಕ್ಕಲ್ಲ. ಇಂಥ ವಾತಾವರಣ ಮತ್ತಕ್ಕೆ ನಾವು ಅದಕ್ಕೆ ಶಿಫಾರಸು ಮಾಡಿದ ರಸಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ಜೀವಾಣುಗಳು ಇವೆಲ್ಲವನ್ನು ಬಳಸೋದು. ಆನಂತರ ಇಡಿಮುಂಡಿಗೆಯಲ್ಲಿ ಏನಾದರೂ ಬೇರು ಕೊಳ್ತದೆ, ಬೇರಿಗೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥ ಶಿಲೀಂದ್ರನಾಶಕ ಮೋರ್ಗನ್ ಇರ್ಕ ಬೇರಿನ ಸುತ್ತ ತೋಯಿಸ್ಬೇಕು ಬೇರಿನ ಸುತ್ತ. ಸೊ ಈ ರೀತಿ ಮಾಡೋದ್ರಿಂದ ಬೇರು ಕೊಳೆಯೋದನ್ನ ತಡೆಗಟ್ಟಬಹುದು. ಆಮೇಲೆ ಸುಳಿ ಕೊಳೆ ರೋಗನೂ ಇರುತ್ತೆ. ಸುಳಿ ಕೊಳೆ ರೋಗ ಬಂದು ಸುಳಿ ಕೊಳೆಗೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಸುಳಿವಿಕೆ ನಾವು ಮೋರ್ಗನ್ ಇಡ್ಕ ಸುಳಿ ಒಳಗೆ ತೋಯಿಸಬೇಕಾಗುತ್ತೆ. ಸೊ ಈ ರೀತಿ ವಿವಿಧ ಕ್ರಮಗಳನ್ನು ಕೈಗೊಂಡ್ರೆ ನಾವು ಇಡಿಮಂಡಿಗೆ ಸಮಸ್ಯೆಯನ್ನು ಯಶಸ್ವಿಯಾಗಿ ನಾವು ಹತೋಟಿ ಮಾಡಬಹುದು. ಈಗ ಇಷ್ಟೆಲ್ಲ ಒಂದು ಸಮಗ್ರ ಮಾಹಿತಿಯನ್ನ ಅಂತಂದ್ರೆ ನಮ್ಮ ಕೃಷಿಕರು ಅಳವಡಿಸಿಕೊಂಡಾಗ ಈ ಒಂದು ಅಡಿಕೆ ಬೆಳೆಯನ್ನ ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಿ? ಹೌದೌದು, ಬೆಳಿಬಹುದು. ಇವೆಲ್ಲಾ ವಿಧಾನಗಳನ್ನು ಬರೀ ರಾಸಾಯನಿಕ ರಸಗೊಬ್ಬರಗಳಿಂದಲೇ ನಾವು ಫಸಲು ತಗೊಳ್ತೀವಿ ಅನ್ನೋದು ಕಷ್ಟಕರವಾದ್ದು. ಅದಕ್ಕೆ ಇದಕ್ಕೆ ಸಮಗ್ರ ಬೆಳೆ ನಿರ್ವಹಣೆ ಅಂತ ಕರಿತೀವಿ. ವಿವಿಧ ರೀತಿ ಕ್ರಮಗಳನ್ನು ಅನುಸರಿಸಬೇಕು. ಇವೆಲ್ಲಾ ರೀತಿ ಕ್ರಮಗಳನ್ನು ಅನುಸರಿಸಿದಾಗ ನಾವು ಉತ್ತಮವಾಗಿ ಅಡಿಕೆ ಬೆಳಿಬೇಕು. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಅಡಿಕೆ ಬೆಳೆಯನ್ನ ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಹೋದ್ರೆ ಉತ್ತಮವಾದ ಒಂದು ಬೆಳೆಯನ್ನ ಬೆಳೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಸಮಗ್ರ ನಿರ್ವಹಣಾ ಕ್ರಮಗಳು ಈ ಕುರಿತು ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂನ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳಕ್ಕೆ ಇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ.